ಮತ್ತು ಧ್ಯೇಯಗಳು ಜನರ ಮನಸ್ಸಿಗೆ ಮನೆಗಳಿಗೆ ತಲುಪಲಿ, ಮತ್ತು ಆ ಮೂಲಕ ಈ ದೇಶದ ಸಂವಿಧಾನವನ್ನು ಗಟ್ಟಿ ಮಾಡುವಂತಹ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ಬೋದು ಅಂತ ಅನಿಸುತ್ತೆ. ಪಿ ಜಿ ವೈಸ್ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಬೇಕು. ನಮ್ಮ ಸಮಯದ ಮಿತಿಯಲ್ಲಿ ಇಷ್ಟೊತ್ತು ನೀವು ಒಳ್ಳೆಯ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು, ಇದರಲ್ಲಿ ಹಾಸನದ ಬಿಜಿವಿಎಸ್ನ ಅಹಮದ್ ಹಾಗರೆ ಅವರೊಂದಿಗಿನ ಮಾತುಕತೆಯ ಕೊನೆಯ ಭಾಗವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸುಜಾತಾ ಎಫ್ ತಳವಾರ್. ಆಕಾಶವಾಣಿ ಹಾಸನ ಎಫ್ಎಂ. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಕೃಷಿ ಮಹಾವಿದ್ಯಾಲಯವು ನವೆಂಬರ್ 8 ಹಮ್ಮಿಕೊಂಡಿರುವ ಕೃಷಿ ವಸ್ತು ಪ್ರದರ್ಶನ ಹಾಗೂ ರೈತರೊಂದಿಗಿನ ಸಂವಾದ ಕುರಿತು ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ಎನ್ ವಾಸುದೇವನ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ನಮ್ಮ ವಿಜ್ಞಾನಿಗಳು ಸಹ, ಶಿಕ್ಷಕರು ಸಹ ಪ್ರತಿನಿತ್ಯ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ಜೊತೆ ಇರ್ತಾರೆ. ಸೊ ಅವರಿಗೆ ಏನೇನು ನಮ್ಮ ರೈತ ಬಾಂಧವರಿಗೆ ಒಂದು ಏನಾದರೂ ತೊಂದರೆ ಇದೆ ಅಂದ್ರೆ ಈ ಒಂದು ಕೃಷಿಯಲ್ಲಿ ಬೇಸಾಯ ಕ್ರಮದಲ್ಲಿ ಯಾವ ವೈಜ್ಞಾನಿಕವಾಗಿ ಅವರು ಏನು ಮಾಡಬೇಕು ಅಂತಹ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡಲಿಕ್ಕೆ ನಮ್ಮ ಶಿಕ್ಷಕರು ಸಹ ಪ್ರತಿನಿತ್ಯ ಎಲ್ಲಾ ಹಳ್ಳಿಗೂ ಹೋಗ್ತಾ ಇರ್ತಾರೆ. ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಪ್ರತಿನಿತ್ಯ ಅವರಿಗೆ ಏನು ರೈತರಿಗೆ ಬೇಕು, ಕೃಷಿಯಲ್ಲಿ ಯಾವ ಒಂದು ಪರಿಕರ ಇರಬಹುದು ಅಥವಾ ಒಂದು ಏನಾದರೂ ಒಂದು ಹೊಸ ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ ಥರ ಇದೆ, ಯಾವ ಥರ ಬೆಳಿಬಹುದು, ಅದು ಸಮಗ್ರ ಕೃಷಿ ಪದ್ಧತಿ ಇರ್ಬೋದು ಅಥವಾ ಪಶುಸಂಗೋಪನೆ ಬಗ್ಗೆ ಇರ್ಬೋದು ಅಥವಾ ಮೀನುಗಾರಿಕೆ ಬಗ್ಗೆ ಇರ್ಬೋದು ಅಥವಾ ಜೇನು ಕೃಷಿ ಇರ್ಬೋದು, ಹೀಗೆ ಹಲವಾರು ಅವರಿಗೆ ಸಂಬಂಧಿತ ಏನು ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಹಲವಾರು ಗೊಂದಲಗಳಿರುತ್ತೆ ಮತ್ತು ಅವರಿಗೆ ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ನಮ್ಮ ವಿದ್ಯಾರ್ಥಿಗಳು ಅವರ ಜೊತೆ ಕೂಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಹೇಳಿ ಅವರು ಅದನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ ಮತ್ತೊಂದಷ್ಟು ವಿಚಾರಗಳನ್ನು ನಾವು ಮಾತನಾಡೋಣ. ನಮ್ಮ ಕೇಳುಗರು ಕೂಡ ತಮ್ಮೊಂದಿಗೆ ಮಾತನಾಡಲಿಕ್ಕೆ ಕಾತರರಾಗಿದ್ದಾರೆ, ಕರೆಯನ್ನು ಮಾಡ್ತಾ ಇದ್ದಾರೆ. ಯಾರು ಮೊದಲ ಕರೆಯನ್ನು ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ ಸರ್. ನಾವು ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್. ಚಂದ್ರು ಮಾತಾಡಿ. ನಮಸ್ಕಾರ ಸರ್. ಕೃಷಿ ಮೇಳ, ಕೃಷಿ ಇದು ವಸ್ತು ಪ್ರದರ್ಶನ, ವಸ್ತು ಪ್ರದರ್ಶನ, ಅದರಲ್ಲಿ ಏನೇನು ಇರ್ತದೆ ಸರ್? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜು ಅವರು. ತಾವು ಈಗೇನು ಮಂಡ್ಯ ತಾಲೂಕಿಂದ ಕರೆಯನ್ನು ಮಾಡಿದ್ದಾರೆ, ಧನ್ಯವಾದಗಳು. ಈಗ ನಮ್ಮ ಕೃಷಿ ವಸ್ತು ಪ್ರದರ್ಶನದಲ್ಲಿ ಈಗ ನಾವು ಹೊಸ ಹೊಸ ತಳಿಗಳು ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನು ಬಿಡುಗಡೆ ಮಾಡಿದೆ. ಸೊ ಅದರಲ್ಲೂ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರಮನ್ ಮಂಡ್ಯದಲ್ಲೂ ಸಹ ಏನು ನಾವು ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ ಅಂದ್ರೆ ಅದರಲ್ಲಿ ಭತ್ತ ಇರಬಹುದು, ರಾಗಿ ಇರಬಹುದು, ಮೆಕ್ಕೆಜೋಳ ಇರಬಹುದು, ಮತ್ತೆ ಮೇವಿನ ಬೆಳೆಗಳಿರಬಹುದು, ಸೊ ಮತ್ತೆ ಕಬ್ಬು ಇರಬಹುದು. ಸೊ ಈ ಎಲ್ಲಾ ಬೆಳೆಗಳ ಬಗ್ಗೆ ಹೊಸ ತಳಿಗಳು ನಾವು ಏನು ಬಿಡುಗಡೆ ಮಾಡಿದ್ದೇವೆ ಅದನ್ನೆಲ್ಲ ನಾವು ಪ್ರತ್ಯಕ್ಷದ ಮೂಲಕ ಇಲ್ಲಿ ನಾವು ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ. ಮತ್ತೆ ಈ ಎಲ್ಲಾ ಬೆಳೆಗಳಲ್ಲಿ ಸಮಗ್ರ ಬೆಳೆ ಪದ್ಧತಿಗಳು ಏನಿದೆ ಅದು ಸಮಗ್ರ ಕೃಷಿ ಪದ್ಧತಿ ಇರಬಹುದು ಅಥವಾ ಪೋಷಕಾಂಶಗಳ ನಿರ್ವಹಣೆ ಇರಬಹುದು, ರೋಗ ಮತ್ತು ಕೀಟ ನಿರ್ವಹಣೆ ಇರಬಹುದು ಅಥವಾ ಸಾವಯವ ಕೃಷಿ ಪದ್ಧತಿಯನ್ನು ಹೇಗೆ ಈ ಬೆಳೆಗಳಲ್ಲಿ ನಾವು ಮಾಡಬಹುದು ಅನ್ನೋದು, ಅದು ಅದಲ್ಲದೆ ನೀರಿನ ಸದ್ಬಳಕೆಯನ್ನು ಹೇಗೆ ಮಾಡಬೇಕು. ಸೊ ಇದು ಬಹಳ ಮುಖ್ಯ, ಯಾಕೆಂದ್ರೆ ಭತ್ತ ಮತ್ತೆ ಕಬ್ಬನ್ನು ಹೆಚ್ಚಾಗಿ ನಾವು ನೀರು ಏನು ಬೇಕಾದಂತಹ ಒಂದು ಬೆಳೆಗಳಿರುತ್ತೆ. ಅಂತಹ ಬೆಳೆಗಳನ್ನು ಸಹ ನಾವು ಹೇಗೆ ರಾಗಿ ಮತ್ತು ಮೆಕ್ಕೆಜೋಳನ ಹೇಗೆ ಬೆಳಿತೇವೆ, ಅದನ್ನು ಸಹ ಭತ್ತವನ್ನು ಸಹ ಈ ರೀತಿಯಲ್ಲೇ ಬೆಳೆಯಬಹುದು ಅನ್ನೋದನ್ನು ಒಂದು ಪ್ರಾತ್ಯಕ್ಷದ ಮೂಲಕ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ನಾವು ಈ ಒಂದು ವರ್ಷ ಪ್ರಶ್ನೆ ಮಾಡಿ ತೋರಿಸ್ತಾ ಇದ್ದೇವೆ ನಾವು. ಸರ್, ನಂದೊಂದು ಪ್ರಶ್ನೆ ಸರ್, ಸರ್ ಮೇ ತಿಂಗಳಲ್ಲೇ ನೆಡು ಕಬ್ಬು ಬಂದೈತೆ ಸರ್ ಸೂಲಂಗಿ? ಸೂಲಂಗಿ ಅಂದ್ರೆ ಮೇ ತಿಂಗಳೇ ಅಂತಲ್ಲ, ನೀವು ಜನವರಿಯಿಂದ ಡಿಸೆಂಬರ್ ತನಕೂ ಸಹ ಅದನ್ನು ನಾಟಿ ಮಾಡಬಹುದು. ಅಂತ ಒಂದು ತಳಿನ ನಾವು ಈಗ ಈ ವರ್ಷ ಮಾರ್ಚ್ ಅಲ್ಲಿ ಬಿಡುಗಡೆ ಮಾಡಿದ್ದೇವೆ. ಅದು COVCF 180661 ಅಂತ ಹೇಳಿ, ಅದು ಸೂಲಂಗಿ ಅಂದ್ರೆ ಸೂಲಂಗಿ ಬರದೇ ಇರೋ ಅಂತ ತಳಿ ಅಂದ್ರೆ ಒಂದು ಕೇವಲ ಶೇಕಡ 10% ಮಾತ್ರ ಸೂಲಂಗಿ ಬರುತ್ತೆ. ಸೊ ಅಂತಹ ತಳಿಗಳನ್ನ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು. ಅದು ಮಂಡ್ಯ ಅಲ್ಲ, ಹಾಸನದಲ್ಲೂ ಬೆಳೀತಾ ಇದ್ದಾರೆ, ಮೈಸೂರು ಮತ್ತು ಚಾಮರಾಜನಗರ ಈ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಸಹ ಬೇಡಿಕೆ ಇತ್ತು. ಆ ಒಂದು ತಳಿನ ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನ ಎಲ್ಲ ಕಾಲದಲ್ಲೂ ಸಹ ನೀವು ಬಿತ್ತನೆಯನ್ನು ಮಾಡಬಹುದು. ಧನ್ಯವಾದ ಚಂದ್ರ ಅವರ ಕರೆ ಮಾಡಿದ್ದಕ್ಕಾಗಿ. ಹೊಸ ಹೊಸ ತಂತ್ರಜ್ಞಾನವನ್ನ ಏನನ್ನ ನೋಡಬಹುದು ಈ ಒಂದು ವಸ್ತು ಪ್ರದರ್ಶನಕ್ಕೆ ಬಂದು? ಈಗ ನಾನು ಆಗ್ಲೇ ಹೇಳಿದಾಗ ನೇರ ಬಿತ್ತನೆ, ಭತ್ತದಲ್ಲಿ ನಾವು ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನೇರ ಬಿತ್ತನೆ ಅಂತ ಹೇಳ್ತೇವೆ, ಅಂದ್ರೆ ಡೈರೆಕ್ಟ್ ಸೀಡೆಡ್ ರೈಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಸೂಕ್ತವಾದ ತಳಿಗಳು ಯಾವ್ದಿದೆ ಮತ್ತೆ ಇದು ಯಾವ ರೀತಿಯ ನಾವು ನೀರನ್ನು ನಿರ್ವಹಣೆ ಮಾಡಬಹುದು, ಸಮಗ್ರವಾಗಿ ನೀರನ್ನು ನಿರ್ವಹಣೆ ಮಾಡಬಹುದು, ಮತ್ತೆ ಸಮಗ್ರ ಪೋಷಕಾಂಶಗಳನ್ನು ಯಾವ ರೀತಿ ಕೊಡಬಹುದು ಅಂದ್ರೆ ರಸಾವರಿ ಅಂತ ಹೇಳ್ತೇವೆ, ಅಂದ್ರೆ ಫರ್ಟಿಗೇಷನ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ರಸಾವರಿ ಅಂತ ಹೇಳಿ. ಅಂದ್ರೆ ನೀರಿನ ಜೊತೆಯಲ್ಲಿ ನಾವು ಈಗ ಈ ತಂತ್ರಜ್ಞಾನದಲ್ಲಿ ಅದನ್ನ ಪೋಷಕಾಂಶ ನೀರಿನಲ್ಲಿ ಕರಗುವಂತಹ ಪೋಷಕಾಂಶಗಳನ್ನ ಕೊಟ್ಟಾಗ ಅದನ್ನ ಹೆಚ್ಚು ಎಷ್ಟು ಬೇಕು ನಮ್ಮ ಬೆಳೆಗಳಿಗೆ. ಈಗ ಏನಾಗ್ತದೆ, ನಮ್ಮ ರೈತ ಬಂದರು ಒಂದು ಏನು ಆಸೆಯಿಂದ ಪಾಪ ಜಾಸ್ತಿ ಇದನ್ನು ಪೋಷಕಾಂಶಗಳು ಹಾಕ್ತಿದ್ರೆ ಹೆಚ್ಚಾಗಿ ನಾವು ಇಳುವರಿ ಪಡ್ಕೋಬಹುದು ಅಂತ ಒಂದು ಮನೋಭಾವನೆ ಇರುತ್ತೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಅದು ಅದನ್ನ ನಾವು ಶಿಫಾರಸು ಮಾಡಿರುವಂತಹ ಒಂದು ಬೆಳೆಗೆ ಶಿಫಾರಸು ಮಾಡಿರುವಂತಹ ಅದನ್ನ ಹಾಕೋದಿಲ್ಲ ಎಲ್ಲರೂ, ಅದಕ್ಕಿಂತ ಡಬಲ್ ಹಾಕ್ತಾರೆ, ಅದು ಹೆಚ್ಚಾಗಿ ಹಾಕ್ತಾ ಇರ್ತಾರೆ. ಸೊ ಇದರಿಂದ ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ, ಮತ್ತೆ ನಮ್ಮ ಮಣ್ಣಿನ ಒಂದು ಆರೋಗ್ಯನೂ ಸಹ ಹಾಳಾಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬಹುದು ಮತ್ತು ನೀರಿನ ಸದ್ಬಳಕೆಯನ್ನು ಹೇಗೆ ಮಾಡಬಹುದು, ಅದರ ಬಗ್ಗೆ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನು ಈ ಒಂದು ಇದರಲ್ಲಿ ನಾವು ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ. ಈ ತರದ್ದೆಲ್ಲ ಒಂದನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ತಾವು ಇನ್ನೊಂದು ಹೇಳಿದ್ರಿ, ಕ್ರಾಪ್ ಮ್ಯೂಸಿಯಂ ಅನ್ನುವಂಥದ್ದನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂತ ಹೇಳಿ. ಕ್ರಾಪ್ ಮ್ಯೂಸಿಯಂ ಅಂತ ಅಂದ್ರೆ ಏನು, ಇದನ್ನ ಹೇಗೆ ನೋಡಬೇಕು ನಮ್ಮ ರೈತರು ಬಂದು? ಈಗ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದಾಗೆ ನಾವು ಸುಮಾರು 5 ಹಳ್ಳಿಗಳಲ್ಲಿ ಈಗ ನಾವು ಒಂದು ಕ್ರಾಪ್ ಮ್ಯೂಸಿಯಂ ಕ್ರಾಪ್ ಕೆಫ್ಟಿಯರ್ ಅಂತ ಮಾಡಿದ್ದೇವೆ. ಅದರ ಉದಾಹರಣೆ ಹೇಳಬೇಕಂದ್ರೆ ಭತ್ತದಲ್ಲಿ ನಾವು ಒಂದು 6-7 ತಳಿಗಳನ್ನು ಹಾಕೊಂಡಿದ್ದೇವೆ. ಸೊ ಇದರಲ್ಲಿ ಪ್ರಮುಖವಾಗಿ ಈ ವರ್ಷ ನಾವು ಏನು ಬಿಡುಗಡೆ ಮಾಡಿದ್ದೇವೆ, ಒಂದು MSN 99 ಅಂತ ಹೇಳಿ, ಅದು ಸಣ್ಣ ಭತ್ತ, ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅನ್ನಕ್ಕೂ ಬಹಳ ಚೆನ್ನಾಗಿದೆ ಅದು, ಮತ್ತೆ ಎಲ್ಲ ಎಲ್ಲಿ ಎಲ್ಲಿ ನಾವು ಭತ್ತವನ್ನು ಬೆಳಿತೇವೆ ಅದು ಹಾಸನ ಜಿಲ್ಲೆ ಇರಬಹುದು ಅಥವಾ ನಾವು ಒಂದು ಈ ಒಂದು ವಲಯ 6 ಏನು ದಕ್ಷಿಣ ಒಣವಲಯ ಇದೆ. ಸೊ ಆ ಒಂದು ಪ್ರದೇಶದಲ್ಲಿ ಸೂಕ್ತವಾಗಿ ಬೆಳೆಯುವಂತಹ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ, MSN 99 ಅಂತ ಹೇಳಿ. ಅದನ್ನು ನೇರ ಬಿತ್ತನೆಯಲ್ಲಿ ಹೇಗೆ ಮಾಡಬಹುದು ಈ ತಳಿಯನ್ನು ನಾವು ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ. ಸೊ ಇದು ಒಂದು ಒಳ್ಳೆಯ ಪ್ರತ್ಯಕ್ಷತೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೊ ಇದಲ್ಲದೆ ನಾವು KMP 220 ಅಂತ ಹೇಳಿ ಒಂದು ಜ್ಯೋತಿ, ತಾವು ಗೊತ್ತಿರಬೇಕು, ಜ್ಯೋತಿ ಬೆಳೆ ತಳಿಯನ್ನು ನಮ್ಮ ರೈತ ಬಂದು ಬೆಳೀತಾ ಇರ್ತಾರೆ. ಸೊ ಅದು ಏನಾ ಕೆಂಪು ತಳಿ, ಕೆಂಪು ಅಕ್ಕಿ ಅದು. ಸೊ ಅದರಲ್ಲಿ ನಾವು ಬಹಳಷ್ಟು ಬೆಂಕಿ ರೋಗಕ್ಕೆ ತುಕ್ತಾಗಿ ಬಹಳಷ್ಟು ನಮ್ಮ ನುಕ್ಸಾನ್ ಆಗ್ತಾ ಇದೆ, ಅಂದ್ರೆ ಲಾಸ್ ಆಗ್ತಾ ಇದೆ ನಮ್ಮ ರೈತ ಬಂದವರಿಗೆ. ಅದಕ್ಕೆ ಪರ್ಯಾಯವಾಗಿ ಈ ರೋಗಕ್ಕೆ ನಿರೋಧಕದ ಶಕ್ತಿ ಇರುವಂತಹ ಒಂದು ತಳಿಯನ್ನು ನಾವು KMP 220 ಒಂದು ತಳಿಯನ್ನು ಈ ವರ್ಷ ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಸಹ ನಾವು ಪ್ರತ್ಯಕ್ಷದ ಮೂಲಕ ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ. ಸೊ ಭತ್ತದಲ್ಲಿ ಅಲ್ಲದೆ ರಾಗಿಯಲ್ಲೂ ಸಹ ನಾವು ಸುಮಾರು 15 ತಳಿಗಳನ್ನು ನಾವು ಹಾಕಿ ಪ್ರದರ್ಶಿಸಿದ್ದೇವೆ. ಸೊ ಇದರಲ್ಲಿ ಹೊಸ ತಳಿಗಳು ಒಂದು 3-4 ಹೊಸ ತಳಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಸೊ ಅದರಲ್ಲಿ KMR 316 ಅಂತ ಹೇಳಿ, ಇದರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಎಕರೆಗೆ ಇದು ಸುಮಾರು 15-20 ಕ್ವಿಂಟಾಲ್ ನೀರಾವರಿ ಪ್ರದೇಶದಲ್ಲಿ ಬರುತ್ತೆ, ಮತ್ತೆ ಕೃಷಿ ಬೇಸಾಯದಲ್ಲಿ ಆಯ್ತು ಅಂತಂದ್ರೆ 8-10 ಕ್ವಿಂಟಾಲ್ ಬರುತ್ತೆ. ಸೊ ಮತ್ತೆ ಇದು ಮುಂಗಾರಿಗೆ ಒಳ್ಳೆ ಸೂಕ್ತವಾಗಿರುವಂತಹ ಒಂದು ತಳಿ, ಮುಂಗಾರು ಮತ್ತು ಬೇಸಿಗೆಗೆ. ಮತ್ತೆ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಯಾಂತ್ರೀಕೃತವಾಗಿ ಇದನ್ನ ಕಟಾವು ಮಾಡುವಂತಹ ಒಂದು ತಳಿ ಇದೆ. ಸೊ ಬೇರೆ ಯಾವುದೇ ತಳಿಗಳಲ್ಲಿ ಇದನ್ನ ಯಾಂತ್ರಿಕ ಉಪಕರಣ ಉಪಯೋಗ ಮಾಡಿಕೊಂಡು ಕಟಾವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಒಳ್ಳೆಯ ಒಂದು ತಳಿ ಅಂತ ಹೇಳಿಕೆ, ಇದರಿಂದ ಖರ್ಚು ಕಡಿಮೆ ಆಗುತ್ತೆ, ನಮ್ಮ ರೈತ ಬಂದವರಿಗೆ ಒಳ್ಳೆಯ ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾಗರಾಜ್ ಸರ್, ಓರಿಮಂಗಲ ಹತ್ರ ಅರ್ಸಿಕೆರೆ ತಾಲೂಕು. ಮಾತಾಡಿ ನಾಗರಾಜು. ಸರ್, ಈ ವಸ್ತು ಪ್ರದರ್ಶನ ಇಟ್ಟಿದ್ರಲ್ಲ, ರೈತರ ಪರಿಕರಗಳು ಸಿಗುತ್ತೆ ಸರ್ ಅಲ್ಲಿ? ಹೌದು, ಪರಿಕರಗಳ ಏನು ಮಾರಾಟಗಾರರಿದ್ರೆ ಅವ್ರಿಗೂ ನಾವು ಮಳಿಗೆಗಳನ್ನು ಹಾಕಿ ಅಂತ ಹೇಳಿದ್ದೇವೆ. ಸೊ ಅದರಲ್ಲಿ ಬೀಜ ಇರ್ಬೋದು, ಮತ್ತೆ ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಮತ್ತೆ ಕೀಟ ಮತ್ತು ಕ್ರಿಮಿನಾಶಕಗಳ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ. ಸೊ ತಾವು ಖರೀದಿ ಮಾಡಬಹುದು, ಅದಕ್ಕೆ ವ್ಯವಸ್ಥೆನೂ ಸಹ ಇದೆ ಇದರಲ್ಲಿ. ಕೃಷಿಗೆ ಸಂಬಂಧಪಟ್ಟಂತೆ ಔಷಧಿ ಹೊಡೆಯುವ ಡ್ರಮ್ಗಳು ಮತ್ತೊಂದು ಎಲ್ಲ ಸಿಗುತ್ತೆ ಇದರಲ್ಲಿ. ಹೊಸದಾಗಿ ಅಂದ್ರೆ ಅದರಲ್ಲಿ ಪರಿಚಯ ಮಾಡ್ಕೊಡ್ತಾರೆ, ಇಲ್ಲಿ ಇದೆ ಅಂತ ಸಿಗುತ್ತೆ, ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ತಾವು ಅದನ್ನ ಖರೀದಿ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಹೊಸದೊಂದು ಉಪಕರಣವನ್ನ ನಾವು ಪರಿಚಯ ಮಾಡ್ಕೊಡ್ತಾ ಇದ್ದೇವೆ, ಅಂದ್ರೆ ಸೋಲಾರ್ ಸ್ಪ್ರೇಯರ್ ಅಂತ ಹೇಳಿ. ಅದು ಈಗ ಸೂರ್ಯಕಿರಣದಿಂದ ಅದನ್ನ ನಾವು ಪರಿಚಯ ಮಾಡ್ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಅದು ರೈತ ಬಾಂಧವರಿಗೆ ತಮಗೆ ಗೊತ್ತೇ ಇದೆ. ಈಗ ನಾವು ಅದನ್ನ ಒಂದು ಬ್ಯಾಟರಿ ಆಪರ್ ಇದನ್ನ ಮಾಡಿ ಅಥವಾ ಡೀಸೆಲ್ ಇಂಜಿನ್ ಉಪಯೋಗ ಮಾಡಿ ನಾವು ಸಿಂಪರಣೆ ಮಾಡ್ತಾ ಇರ್ತೇವೆ, ಇದರ ಖರ್ಚು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಏನು ಸೌರ ಶಕ್ತಿ ಇದೆ, ಅದನ್ನ ಬಳಸ್ಕೊಂಡೆ ನಾವು ಅದನ್ನ ಸ್ಪ್ರೇಯರ್ ಮಾಡಬಹುದಾಗಿದೆ ಅಂತ ಒಂದು ಉಪಕರಣವನ್ನು ಸಹ ನಾವು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ ನಮ್ಮ ರೈತ ಬಂಧು. ಅದೇ ಅದೇ ಅದಕ್ಕೆ ಬಂದು ತಾವು ದಯವಿಟ್ಟು ಬನ್ನಿ. 8ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7ರ ತನಕ ಇರುತ್ತೆ. ಸೊ ದಯವಿಟ್ಟು ತಾವು ಬಂದು ಖುದ್ದಾಗಿ ಅದನ್ನ ನೋಡಿ ಆ ಮಾಹಿತಿನ ಪಡ್ಕೋಬಹುದು. ಹೇಳಿದ್ರೆ ಸೋಲಾರ್ ಇದು ಯಂತ್ರ ಎಷ್ಟಾಗುತ್ತೆ ಸರ್? ಅದು ಬೆಲೆ ಎಷ್ಟು? ಅದು 6,500 ಆಗುತ್ತೆ ಈಗ. ಹೌದಾ? ಮತ್ತೆ ನಮ್ಮ ರೈತರು ಬೆಳೆದಿರಂತ ವಸ್ತುಗಳನ್ನು ತಂದು ಅಲ್ಲಿ ಅದು ಇದೆ. ಈಗ ರೈತ ಬಾಂಧವರಿಗೆ ಇನ್ನೊಂದು ಏನಾದ ವಿಶಿಷ್ಟತೆ ಏನಪ್ಪ ಅಂದ್ರೆ, ಈಗ ಶ್ರೀ ವೈಸಿ ರುದ್ರಪ್ಪ ಅಂತೇಳಿ ಪ್ರಗತಿಪರ ಮತ್ತು ಸಾವಯವ ಕೃಷಿಕರಿದ್ದಾರೆ, ಅವರಿಂದ ನಾವು ಸಂವಾದ ರೈತರಿಂದ ರೈತರಿಗೆ ಸಂವಾದನೂ ಸಹ ಇಟ್ಕೊಂಡಿದ್ದೇವೆ. ಮತ್ತೆ ತಾವೀಗಲೇ ಹೇಳಿದಾಗ ಯಾವ್ದು ನಮ್ಮ ಸಾವಯವ ರೂಪದಲ್ಲಿ ಬೆಳೆದಿರುವಂತಹ ಪದಾರ್ಥಗಳೇನಿದೆ ಅದನ್ನ ಭೂಮಿಕಾ ಅಂತೇಳಿ ಒಂದು ಸಂಸ್ಥೆ ಇದೆ ಹಾಸನದಲ್ಲಿ, ಅವರು ಸಹ ಅಲ್ಲಿ ಪ್ರದರ್ಶನಕ್ಕಿಟ್ಟು ಮಾರಾಟಕ್ಕೂ ಸಹ ಇಡ್ತಾ ಇದ್ದಾರೆ ಅದನ್ನ. ಧನ್ಯವಾದ ನಾಗರಾಜು, ಬನ್ನಿ ಕೃಷಿ ವಸ್ತು ಪ್ರದರ್ಶನಕ್ಕೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಇತ್ತೀಚಿನ ದಿವಸದಲ್ಲಿ ಇವತ್ತು ಎಲ್ಲಾ ಕಡೆ ಕೂಡ ಒಂಥರ ಬಜ್ವರ್ಡ್ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಕರೆ ನೀಡಿರ್ತಕ್ಕಂಥದ್ದು, ಇದಕ್ಕೆ ಪೂರಕವಾಗಿ ಏನಾದರೂ ಕಾರ್ಯಕ್ರಮ ಇದೆಯಾ? ಒಳ್ಳೆ ಪ್ರಶ್ನೆನೇ ಕೇಳಿದ್ರೆ, ಯಾಕೆಂದ್ರೆ ಇದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಒಂದು ಮಾಹಿತಿ ನಾವು ಕೊಡಲೇಬೇಕಾಗುತ್ತೆ. ಯಾಕೆ ನಾವು ಆಗಲೇ ಹೇಳಿದಾಗ ನಮ್ಮ ಪ್ರಧಾನಮಂತ್ರಿಗಳು 2022 ಅಥವಾ 2024ಕ್ಕೆ ನಮ್ಮ ರೈತ ಬಾಂಧವರ ಒಂದು ಆರ್ಥಿಕ ಸಬಲತೆಯನ್ನು ಕಾಣ್ಕೋಬೇಕು, ಅವರು ದ್ವಿಗುಣ ಆಗಬೇಕು ಅಂತೇಳಿ ಇಚ್ಛೆ ಏನಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ನಾವು ಈ ಒಂದು ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಸೊ ನಾನು ಆಗಲೇ ಹೇಳಿದಾಗೆ ಅಧಿಕ ಇಳುವರಿ ಕೊಡುವಂತಹ ನೇರ ತಳಿ ಇರ್ಬೋದು, ಮತ್ತು ಅದಕ್ಕೆ ಹೈಬ್ರಿಡ್ ತಳಿ ಅಥವಾ ಸಂಕೀರ್ಣ ತಳಿ ಇರ್ಬೋದು. ಸೊ ಇದು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವಂತಹ ತಳಿ ಇದೆ, ಅದನ್ನು ಬಹಳಷ್ಟು ವರ್ಷ ನಾವು ಪರೀಕ್ಷೆ ಮಾಡಿ ರೈತರಿಗೆ ಉಪಯೋಗವಾಗುವಂತಹ ಒಂದು ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ನಾನು ಆಗಲೇ ಹೇಳಿದಾಗ ನಾನು ಒಂದು ಉದಾಹರಣೆ ಕೊಟ್ಟೆ, KMR 316 ರಾಗಿ ತಳಿ ಅಂತೇಳಿ, ಅದು ಅಧಿಕ ಇಳುವರಿ ಕೊಡೋದಲ್ಲದೆ ಮತ್ತೆ ಇದನ್ನ ಕೃಷಿ ಯಂತ್ರೋಪಕರಣ ಉಪಯೋಗ ಮಾಡಿ ಅದನ್ನ ಕಟಾವು ಮಾಡುವುದಾಗಿದೆ. ಸೊ ಇದರಿಂದ ಅವರಿಗೆ ಆದಾಯ ಕಡಿಮೆ ಆಗುತ್ತೆ. ಇದಲ್ಲದೆ ಮೆಕ್ಕೆಜೋಳದಲ್ಲಿ ನಾವು ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ, ಸಂಕ್ರಣ ತಳಿ, ಅದು MH14-5 ಅಂತೇಳಿ. ಇದು ಒಳ್ಳೆಯ ತಳಿಯಾಗಿದೆ. ಇದು ಏನಪ್ಪಾ ಅಂದ್ರೆ 3 ರೋಗಗಳಿಗೆ ಏನು ಅದು ತಡ್ಕೊಳ್ಳೋದ ಶಕ್ತಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಅವರಿಗೆ ಕ್ರಿಮಿನಾಶಕ ಸಿಂಪರಣೆ ಮಾಡೋದನ್ನ ತಡೆಗಟ್ಟಬಹುದು, ಸ್ವಲ್ಪ ಮಾಡಿದ್ರೆ ಸಾಕಾಗುತ್ತೆ. ಇದರಿಂದ ಅವರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಬರುತ್ತೆ. ಮತ್ತೆ ಇನ್ನೊಂದು ಉಪಯೋಗ ಏನಪ್ಪಾ ಈ ತಳಿದು ಅಂತಂದ್ರೆ, ಕಟಾವು ಹಂತದಲ್ಲೂ ಸಹ ಹಸಿರಾಗೇ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಬೇರೆ ಯಾವುದೇ ತಳಿ ಇಲ್ಲ, ಒಂದು ಖಾಸಗಿ ಸಂಸ್ಥೆಗಳು ಬಹಳಷ್ಟು ಇದಾವೆ, ಅವು ಯಾವುದೇ ಒಂದು ಸಂಕೀರ್ಣ ತಳಿಗೆ ಹೋಲಿಸಿ ನೋಡಿದ್ರೆ. ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ಕಡೆಯಿಂದ ನಾವೇನು ವಲಯ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಿಂದ ಬಿಡುಗಡೆ ಮಾಡಿದ್ದೇವೆ. ಸೊ ಇದು ಬಹಳ ಒಳ್ಳೆಯ ತಳಿ ಇದೆ, ಒಳ್ಳೆ ಇಳುವರಿ. ಸುಮಾರು ಎಕರೆಗೆ 40-45 ಕ್ವಿಂಟಲ್ ನೀರಾವರಿ ಪ್ರದೇಶದಲ್ಲಿ ಬರೋದಲ್ಲದೆ ಇದು ಕಟಾವು ಹಂತದಲ್ಲಿ ಹಸಿರಾಗಿ ಉಳಿಯೋದ್ರಿಂದ ಮೇವುಗಾಗೂ ಸಹ ರೈತ ಬಾಂಧವರು ಇದನ್ನು ಉಪಯೋಗ ಮಾಡಬಹುದಾಗಿದೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಅನ್ನಪೂರ್ಣ ನಂಜುಂಡ ಅಂತ, ಚಿಕ್ಕಮಗಳೂರು ತಾಲೂಕು ಹೊಸಪುರದಿಂದ ಮಾತಾಡಿ. ಅನ್ನಪೂರ್ಣ, ಇದು ವಸ್ತು ಪ್ರದರ್ಶನಕ್ಕೆ ಕಾಫಿ ತೋಟದ್ದೆಲ್ಲ ಇರುತ್ತೆ ಸರ್? ಅದರಲ್ಲಿ ಮಾಹಿತಿಯನ್ನು ಕೊಡ್ತೇವೆ ಮೇಡಮ್. ನಮಗೆ ತೆಂಗು ಆಯಿತು, ಅಡಕೆ ಆಯಿತು, ಬಾಳೆ ಆಯಿತು, ಶುಂಠಿ ಆಯಿತು, ಮತ್ತೆ ಕಾಫಿ ಆಯಿತು, ಈ ಎಲ್ಲ ಬೆಳೆಗಳಲ್ಲೂ ಸಹ ನಾವು ಮಾಹಿತಿಯನ್ನು ನಮ್ಮ ವಿಜ್ಞಾನಿಗಳಿರ್ತಾರೆ. ಸೊ ನುರಿತ ವಿಜ್ಞಾನಿಗಳ ಕಡೆಯಿಂದ ನಾವು ಮಾಹಿತಿಯನ್ನು ತಮಗೆ ಕೊಡಿಸ್ತಾ ಇದ್ದೇವೆ. ಮತ್ತೆ ಸರ್, ಹಾಸನ ಡಿಸ್ಟ್ರಿಕ್ಟ್ ಮಾತ್ರ ಹೊರಗಡೆಯಿಂದ ಯಾರು ಬೇಕಾದ್ರೂ ಬಿಡು, ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲಾ ರೈತ ಬಾಂಧವರು ಇದರ ಉಪಯೋಗ ಪಡ್ಕೋಬಹುದು ಮೇಡಮ್. ನೀವು ಕೂಡ ಬರಬಹುದು ಅನ್ಪೂರ್ಣ, ದಯವಿಟ್ಟು ಬನ್ನಿ. ಸರಿ ಸರ್, ಬನ್ನಿ. ಸಾಕಷ್ಟು ತಿಳಿಲಿಕ್ಕೆ ಇರುತ್ತೆ, ಒಂದೇ ಬೆಳೆ ಅಂತ ಅಲ್ಲ, ಎಲ್ಲ ಬೆಳೆಗಳ ಬಗ್ಗೆ, ಬೆಳೆಯ ಮಾರಾಟದ ಬಗ್ಗೆ, ಅದರ ಮೌಲ್ಯವರ್ಧನೆ ಬಗ್ಗೆ ಎಲ್ಲ ಹೆಚ್ಚು ಮಾಹಿತಿಯನ್ನು ಮಾಡಿಕೊಡ್ತಾರೆ. ನೀವು ನೋಡಬಹುದು ಮತ್ತೆ ಕೇಳಬಹುದು, ಬಂದು ಒಂದು ದಿವಸದ ಕಾರ್ಯಕ್ರಮವನ್ನ ಉಪಯೋಗ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಬೆಳೆಗಳು ಇದೆ ಇದರಲ್ಲಿ. ಆಗಲೇ ಹೇಳಿದಾಗ ಮಧುಸೂದನ್ ಅವರು, ಈಗ ರಾಗಿ ತಳಿಗಳಿದಾವೆ, ಮತ್ತೆ ಭತ್ತದ ತಳಿಗಳಿದೆ, ದ್ವಿದಳ ಧಾನ್ಯಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೇವೆ, ಎಣ್ಣೆ ಕಾಳುಗಳ ಬಗ್ಗೆ ಇದೆ, ಕಿರು ಧಾನ್ಯಗಳ ಬಗ್ಗೆ ಇದೆ, ತರಕಾರಿಗಳ ಬಗ್ಗೆ ಇದೆ, ವಾಣಿಜ್ಯ ಬೆಳೆಗಳ ಬಗ್ಗೆ ಇದೆ, ತೋಟಗಾರಿಕೆ ಬೆಳೆಗಳು ಇರುತ್ತೆ, ಪಶುಸಂಗೋಪನೆ ಬಗ್ಗೆನೂ ಸಹ ಮಾಹಿತಿಯನ್ನು ನೀಡ್ತಾ ಇದ್ದಾವೆ, ಮತ್ತೆ ಜೇನು ಕೃಷಿಯ ಬಗ್ಗೆನೂ ಹೇಳ್ತಾ ಇದ್ದಾವೆ. ಸೊ ಎಲ್ಲ ಸಮಗ್ರ ಕೃಷಿ ಪದ್ಧತಿ ಏನಿದೆ ಅದರ ಬಗ್ಗೆ ಹೆಚ್ಚಿನ ಒಂದು ಸವಿಸ್ತಾರವಾದಂತಹ ವೈಜ್ಞಾನಿಕ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. ಅಡ್ರೆಸ್ ಸರ್? ಅದು ನಮ್ದು ಕೃಷಿ ಮಹಾವಿದ್ಯಾಲಯದ ಉದಯಪುರದ, ಉದಯಪುರ ಅಂತ ಇದೆ, ಬೆಂಗಳೂರು ಹಾಸನ. ನೀವು ಹಾಸನಕ್ಕೆ ಬಂದ್ರೆ ಅನ್ನಪೂರ್ಣ, ಹಾಸನದಿಂದ ಚಂದ್ರಾಯಪಟ್ಟಣ ಅಥವಾ ಬೆಂಗಳೂರಿಗೆ ಹೋಗೋ ರಸ್ತೆಯಲ್ಲಿ ಉದಯಪುರ ಅಂತಿದೆ. ಆ ಉದಯಪುರದಲ್ಲಿ ಎಲ್ಲ ಬಸ್ಗಳು ಕೂಡ ನಿಲುಗಡೆ ಮಾಡ್ತಾರೆ. ಉದಯಪುರದ ಬದಿಯಲ್ಲೇ ಇದೆ, ಅಲ್ಲಿ ಸರ್ಕಾರಿ ಶಾಲೆ ಇದೆ, ಪದವಿ ಪೂರ್ವ ಕಾಲೇಜ್ ಇದೆ, ಪ್ರೀ ಯೂನಿವರ್ಸಿಟಿ ಸರ್ಕಾರಿ ಶಾಲೆ ಇದೆ, ಆ ಒಂದು ಆವರಣದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರಿ ಸರ್, ಹಾಗಾದ್ರೆ ಅಡ್ರೆಸ್ ಹೇಳಿದಕ್ಕೆ ಎಲ್ಲರಿಗೂ ಅನುಕೂಲ ಆಯ್ತು ಅನ್ಕೊಂತೀನಿ. ಧನ್ಯವಾದ ಅನ್ಪೂರ್ಣ ಕರೆ ಮಾಡಿದ್ದಕ್ಕಾಗಿ. ಸರಿ ಸರ್. ಕ್ರಾಪ್ ಮ್ಯೂಸಿಯಂ ಬಗ್ಗೆ ಮಾತಾಡ್ತಿದ್ವಿ ಸರ್. ಹೊಸ ಹೊಸ ತಳಿಗಳೇನು ಬಂದಿದ್ದಾವ, ಅದನ್ನ ಹೇಗೆ ಬಿತ್ತನೆ ಮಾಡಬೇಕು, ಹೇಗೆ ಬೆಳಿಬೇಕು ಅನ್ನುವಂತಹ ಕೆಲವು ಎಕ್ಸ್ಪೆರಿಮೆಂಟ್ಗಳು ಕೂಡ ಅಲ್ಲಾಗಿ ಮಾಡ್ತಾ ಇದ್ದಾವೆ. ಅದಲ್ಲದೆ ಈಗ ನಾನು ಆಗಲೇ ಉದಾಹರಣೆಗೆ ರಾಗಿಲ್ ಹೇಳಿದೆ, ರಾಗಿಲ್ ಇನ್ನೊಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದಾವೆ, ಕೆಎಂಆರ್ 340 ಅಂತ ಹೇಳಿ. ಇದು ವೈಶಿಷ್ಟ್ಯ ಬಿಳಿ ರಾಗಿ ಇದು. ಸೊ ಇದು ನಮಗೇನಾಗ ಆಹಾರ ಮೌಲ್ಯವರ್ಧನೆಗೆ, ಈಗ ಬೇಕರಿ ಪದಾರ್ಥಗಳಿಗೆ ಏನು ಬೇಡಿಕೆ ಇದೆ, ಯುವಕರು ಹೆಚ್ಚಾಗಿ ಈಗ ಬೇಕರಿ ಪದಾರ್ಥಗಳನ್ನ ಬಹಳಷ್ಟು ಬೇಡಿಕೆ ಇದೆ. ಹಾಗಾಗಿ ಅವರಿಗೆ ಕ್ಯಾಲ್ಸಿಯಂ ಐರನ್ನು ಸಮಗ್ರವಾಗಿ ಸಿಗುವಂತಹ ಒಂದು ಪೌಷ್ಟಿಕಯುಕ್ತ ಒಂದು ಆಹಾರ ನೀಡಬೇಕು ಅಂತೇಳಿ ನಮ್ಮ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಇದನ್ನ ಒಂದು ಆವಿಷ್ಕಾರ ಮಾಡಿ KM 340 ಒಳ್ಳೆ ತಳಿ ಇದೆ, ಇದು ಇಳುವರಿನೂ ಚೆನ್ನಾಗಿ ಬರುತ್ತೆ ಮತ್ತೆ ಬೇಡಿಕೆ ಇದೆ. ಬೇಕರಿ ಪ್ರಾಡಕ್ಟ್ಸ್ಗೆ ಮಾಡಲಿಕ್ಕೆ, ಪದಾರ್ಥಗಳನ್ನು ಮಾಡಲಿಕ್ಕೆ, ಮೌಲ್ಯವರ್ಧನೆಗೆ ಹೆಚ್ಚಿನ ಬೇಡಿಕೆ ಇರುವಂತಹ ತಳಿ, ಅದನ್ನು ಸಹ ನಾವು ಪ್ರತ್ಯಕ್ಷ ಮೂಲಕ ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ. ಈ ಕೃಷಿ ಮಹಾವಿದ್ಯಾಲಯ ಅಥವಾ ಕೃಷಿ ಕಾಲೇಜು ಅಂತ ಹೇಳಿ ಏನಿರುತ್ತೋ ಅದು ಬೇರೆ ಕಾಲೇಜುಗಳ ತರ ಅಲ್ಲ. ನಮ್ಮ ಸಾಮಾನ್ಯರು ಬೇರೆ ಕಾಲೇಜುಗಳ ಜೊತೆ ಅಷ್ಟು ಒಂದು ಸಂಪರ್ಕವನ್ನ ಇಟ್ಕೊಂಡಿರಲ್ಲ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ಪಾಪಣ್ಣ ಅಂತ ಸರ್, ಮಂಗಾಪುರ. ಮಾತಾಡಿ ಪಾಪಣ್ಣ ಸರ್. ಈಗ ವಸ್ತು ಪ್ರದರ್ಶನ ಹೆಂಗ್ ನಡೀತಿ ಅಂತ ಕೇಳ್ತಾ ಇದ್ದೆ. ಇನ್ನೊಮ್ಮೆ ಹೇಳ್ತಾ ಇದ್ದೇವೆ, ಈಗ ತಾವು ಚನ್ನರಾಯಪಟ್ಟಣ ಮತ್ತೆ ಹಾಸನ ಬಂದಾಗ ಅದು NH 75 ಏನಿದೆ ಅಲ್ಲಿ ಉದಯಪುರ ಅಂತ ಬರುತ್ತೆ, ಅಲ್ಲಿ ಉದಯಪುರದ ಸ್ಟಾಪ್ ಇದೆ, ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಸ್ತೆ ಪಕ್ಕನೇ ಇದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಈ ಒಂದು ನಾವು ವಸ್ತು ಪ್ರದರ್ಶನ ಮಾಡ್ತಾ ಇದ್ದೇವೆ. ಉದಯಪುರಕ್ಕೆ ಬನ್ನಿ ಪಾಪಣ್ಣ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈ ಒಂದು ವಸ್ತು ಪ್ರದರ್ಶನಕ್ಕೆ ಬರ್ತಕ್ಕಂಥವ್ರು ಹೇಗೆ ಅದನ್ನ ನೋಡ್ಬೇಕು, ಯಾಕೆ ಅಂತ ಅಂದ್ರೆ ಸಾಕಷ್ಟು ಇರುತ್ತೆ, ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಿ, ಇನ್ನೊಂದ್ ಕಡೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇರುತ್ತೆ, ಹಾಗಾಗಿ ಮತ್ತೆ ಸಾಕಷ್ಟು ಮಳಿಗೆಗಳಿರುತ್ತೆ, ಮತ್ತೆ ಕೆಲವು ವೇದಿಕೆಯಲ್ಲಿ ಒಂದಷ್ಟು ಟೆಕ್ನಿಕಲ್ ಸೆಷನ್ಸ್ಗಳು ಕೂಡ ಇರುತ್ತೆ. ಹೇಗೆ ಇದನ್ನ ಆಸ್ವಾದಿಸ್ತಕ್ಕಂಥದ್ದು? ಈಗ ನಮ್ಮ ರೈತ ಬಾಂಧವರು ಅಲ್ಲಿಗೆ ವಸ್ತು ಪ್ರದರ್ಶನಕ್ಕೆ ಬಂದಾಗ ಅವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಳಿಗೆಗಳು ಅಂತಾನೆ ಒಂದು 20 ಇದೆ. ಸೊ ಅದು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡುವಂತಹ ತಳಿಗಳಿರಬಹುದು ಅಥವಾ ತಾಂತ್ರಿಕತೆಗಳೇನಿದೆ, ಮತ್ತೆ ನಮ್ಮ ನುರಿತ ವಿಜ್ಞಾನಿಗಳೇನಿದ್ದಾರೆ ಅಲ್ಲಿ ಮಾಹಿತಿ ಕೊಡೋಕೆ ಅವ್ರು ಖುದ್ದಾಗಿ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿನ ಅಲ್ಲದೆ ನಮ್ಮ ವಿಜ್ಞಾನಿಗಳು ಸಹ ಅಲ್ಲೇ ಖುದ್ದಾಗಿ ಇರೋದ್ರಿಂದ ಎಲ್ಲಾ ಮಾಹಿತಿಯನ್ನು, ಸಮಗ್ರ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡೋಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಲ್ಲದೆ ಖಾಸಗಿ ಸಂಸ್ಥೆಗಳು ಏನು ನಮ್ಮ ಕೃಷಿ ಪರಿಕರಗಳನ್ನು ಮಾರಾಟ ಮಾಡ್ತಾರೆ, ಸೊ ಅದರಲ್ಲಿ ಬಿತ್ತನೆ ಬೀಜ ಇರಬಹುದು ಅಥವಾ ಕ್ರಿಮಿನಾಶಕ ಕೀಟನಾಶಕ ಇರಬಹುದು ಅಥವಾ ಯಂತ್ರೋಪಕರಣಗಳ ಇರಬಹುದು, ಸೊ ಎಲ್ಲ ಒಂದು ಮಾಹಿತಿಯನ್ನು ಸಹ ಅಲ್ಲಿ ಅವರು ನಮ್ಮ ಮಳಿಗೆಗಳಲ್ಲಿ ನಾವು ಇಟ್ಟಿರ್ತೇವೆ, ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ, ಅದನ್ನು ಸಹ ಅವರು ಬಂದು ಖುದ್ದಾಗಿ ನೋಡಿ ಮಾಹಿತಿಯನ್ನು ಪಡ್ಬಹುದಾಗಿದೆ. ಮತ್ತು ಇದಲ್ಲದೆ ನಾನು ಆಗಲೇ ಹೇಳಿದಾಗ ರೈತರಿಂದ ಹೋಗಿ ಸಂವಾದನೂ ಇರುತ್ತೆ. ನಾವು ಆಯ್ದ ಈಗೇನು ನಾವು 5 ಹಳ್ಳಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿ ಏನು ಕಾರ್ಯಾನು ಶಿಬಿರ ಇದೆ, ಸೊ ಅಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ, ಅಂದ್ರೆ ಪ್ರಗತಿಪರ ರೈತರ ಇದ್ದಾರೆ ನಮ್ಮ ಈ ಒಂದು ಎಲ್ಲಾ ಹಳ್ಳಿಗಳಲ್ಲೂ, ಅವರು ಸಹ ಅವರ ಒಂದು ಏನು ಬೇಸಾಯ ಕ್ರಮಗಳನ್ನ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ಹೊಸ ಹೊಸ ಒಂದು ವೈಜ್ಞಾನಿಕ ರೀತಿಯಲ್ಲಿ ಹೊಸ ಬೇಸಾಯ ಕ್ರಮಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ, ಅವರಿಂದನೂ ಸಹ ನಾವು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಸಮಯ ಮೀರ್ತಾ ಇದೆ ಸರ್, ಹಾಗಾಗಿ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಮತ್ತೆ ನಮ್ಮ ಕೃಷಿಕರಿಗೆ ತಾವು ಈ ವಸ್ತು ಪ್ರದರ್ಶನದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತ ಬಾಂಧವ ಮತ್ತೊಮ್ಮೆ ನನ್ನ ಕಳಕಳಿ ಮನವಿ ಏನಂತಂದ್ರೆ, ಇದು ನನ್ನ ಕಷ್ಟಪಟ್ಟು ನಮ್ಮ ವಿದ್ಯಾರ್ಥಿನಿಯರು ಸತತವಾಗಿ ಏನು 4 ವರ್ಷ ಓದಿದ್ದಾರೆ, ಅವರು ಏನು ತಾವು ಕಲಿತಿರೋದನ್ನ ನಮ್ಮ ರೈತ ಬಾಂಧವರಿಗೆ ತಲುಪಿಸಬೇಕು, ಅದನ್ನ ನಾವೆಲ್ಲ ಒಂದು ಪ್ರತ್ಯಕ್ಷದ ಮೂಲಕ, ಇದು ಬಹಳ ಮುಖ್ಯ, ಪ್ರತ್ಯಕ್ಷದ ಮೂಲಕ ನಾವೇನು ಕ್ರಾಫ್ಟ್ ಕೆಫ್ಟೀರಿಯಾ ಅಂತ ಮಾಡಿದ್ದೇವೆ, ಮತ್ತೆ ಏನು ಮಾಹಿತಿ ಕೇಂದ್ರ ಅಂತ ಮಾಡಿದ್ದೇವೆ, ಎಲ್ಲ ಮಾಹಿತಿನ ನಾವು ಕೊಡ್ತೇವೆ. ತಾವೇ ಆಗಲೇ ಹೇಳಿದ್ರಿ, ನಾವು ಬರೀ ಬೇಸಾಯ ಒಂದು ಕ್ರಮ ಅಲ್ಲದೆ ಅಲ್ಲಿ ಕೃಷಿ ಸಂಬಂಧಿತ ಇಲಾಖೆಗಳೇನಿದೆ, ಅವ ಸ್ಕೀಮ್ಸ್ ಏನಿದಾವೆ, ಅವೆಲ್ಲದನ್ನೂ ಸಹ ಅಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ಈಗ ಎಷ್ಟೊಂದು ನಮಗೆ ರೈತರಿಗೆ ಮಾಹಿತಿ ಇರಲ್ಲ, ಅಂದ್ರೆ ಎಲ್ಲಿ ಬೀಜ ಸಿಗುತ್ತೆ, ಈಗ ಎಲ್ಲ ಆ್ಯಪ್ಗಳು ತುಂಬಾ ಬಂದಿದ್ದಾವೆ, ಕೃಷಿ ಆ್ಯಪ್ ಅಂತ ಬಂದಿದೆ, ಸೊ ಅದ್ರ ಬಗ್ಗೆನೂ ಸಹ ಆ್ಯಪ್ಗಳನ್ನ ಅವರು ತಾವು ಏನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಮಾಡಬಹುದು. ನಮ್ಮ ವಿಶ್ವವಿದ್ಯಾಲಯ ಇಡೀ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಸೊ ಅದನ್ನ ಒಂದು ಆ್ಯಪ್ ಮಾಡಿದ್ದೇವೆ, ಬೀಜ ಆ್ಯಪ್ ಅಂತ ಮಾಡಿದ್ದೇವೆ, ಸೊ ಅದನ್ನ ಅವರು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಮಾಹಿತಿ ಸಿಗುತ್ತೆ ಎಲ್ಲ ಬೀಜದ ಬಗ್ಗೆ, ಅಂದ್ರೆ ಯಾವುದೋ ಒಂದು ಬೆಳೆಯಲ್ಲಿ ಅವ್ರ ಬೀಜ ಇಂಥ ಬೀಜ ಬೇಕು, ಇಂಥ ತಳಿಯ ಬೀಜ ಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ, ಎಷ್ಟು ಪ್ರಮಾಣ ಸಿಗುತ್ತೆ, ಅದ್ರ ಬೆಲೆ ಏನು, ಎಲ್ಲಾ ಮಾಹಿತಿಯೂ ಸಹ ಒಂದು ಆ್ಯಪ್ ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಎಲ್ಲಾ ಒಂದು ಮಾಹಿತಿಯನ್ನ ಅವರು ಪಡ್ಕೋಬಹುದಾಗಿದೆ ಇಲ್ಲಿ. ಸಮಗ್ರವಾದಂತಹ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಸಿಗುತ್ತೆ, ಅದು ಮಾರುಕಟ್ಟೆ ಇರಬಹುದು, ಬಿತ್ತನೆ ಇರಬಹುದು, ಬೇಸಾಯ ಇರಬಹುದು, ಸಮಗ್ರ ಪದ್ಧತಿ ಇರಬಹುದು, ಎಲ್ಲವೂ ಕೂಡ ಸಿಗುತ್ತೆ. ಮತ್ತೆ ಇದಲ್ಲದೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ 5 ಗಂಟೆ ಸಂಜೆ 5 ರಿಂದ 7 ಗಂಟೆವರೆಗೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಕೃಷಿಗೆ ಬೇಕಾದಂತಹ ಏನು ಸ್ಟ್ರೀಟ್ ಪ್ಲೇ ಇದೆ ಅಂದ್ರೆ ಅದನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ. ಸೊ ಅವಾಗ ಏನಾಗುತ್ತೆ, ರೈತ ಬಾಂಧವ ಇನ್ನೂ ಮನದಟ್ಟು ಚೆನ್ನಾಗುತ್ತೆ, ಯುವಕರನ್ನು ಸೆಳಿಬೇಕಾಗಿದೆ ಈಗ ಕೃಷಿಗೆ. ಹಾಗಾಗಿ ನಮ್ಮ ಯುವಕ ಯುವತರು ಏನಿದ್ದಾರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಎಲ್ಲ ಅವನ್ನ ಸ್ಟ್ರೀಟ್ ಪ್ಲೇ ಅಂತ ಮಾಡಿ, ಕೃಷಿಗೆ ಸಂಬಂಧಿತ ಒಂದು ಸ್ಟ್ರೀಟ್ ಪ್ಲೇ ಅನ್ನ ಮಾಡಿ, ಅವರು ಮಾಹಿತಿಯನ್ನು